ಹಂಪಿ ಬಾಗಲ್ ತೆಗೆ ಸ್ವಲ್ಪ ಬಾಗಲ್ ತೆಗೆ ಬಾಗಲ್ ತೆಗೆ ಬಂಗಾರ ನನ್ ಮದ್ದು ಸಿಂಗಾರ ಚಳಿಯಾಗೆ ನಡುತ್ತೀನಿ ಚಳಿಯಾಗೆ ನಡುತ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ ನಿನ್ ಮನೆ ಕಾಯುವಾಗ ಈ ಬತ್ತು ಎಲ್ಲಿತ್ತು ಏನೇನು ಮಾಡ್ತಿದ್ದೆ ನಂಗೊತ್ತು ನಿನ್ನ ಬುದ್ಧಿ ಹತ್ಯಾಗೆ ನನ್ ಬೊಟ್ಟು ಸತ್ಮೋರು ಯೋಜಕ್ಕೆ ಹಲ್ಲು ತಿರ್ಕೊಂಡು ಎಲ್ಲಿಗೆ ಬಂದೆ ಸಿಟ್ಟಾಗಿ ನನ್ಯಾಗೆ ಕೆಟ್ ಮಾತ ಮಾಡ್ಬೇಡ ಕಟ್ಟ ನಿಮ್ಮತ್ತೆ ನಾನು ಚೆನ್ನ ನೆಟ್ಟು ಕಳ್ಕೊಂಡ್ ಬಂದೆ ಮುಳ್ಳು ಚುಚ್ಕೊಂಡೈತೆ ಅದ್ಕಾಗಿ ಹೊತ್ತಾಯ್ತು ನನ್ನದನ್ನ ಅದ್ಕಾಗಿ ಹೊತ್ತಾಯ್ತು ನನ್ನದನ್ನ. ನಂಬೋಕಿಲ್ವಾ? ಏಯ್, ಈಗಿನ ಕಾಲದಾಗ ತೆಂಗಿನಕಾಯಿ ಕೊಡ್ತಾರ? ನನ್ ತಲಕಾಯಿಗಿಂತ ತೆಂಗಿನಕಾಯಿಗೆ ಬೆಲೆ ಹೆಚ್ಚು. ಬಿಚ್ಕೊಂಡ್ ಬಂತು ಅಕ್ಸಾಳಿ ಕೊಟ್ ಬಂದಿ ಅದ್ಕೂನು ಅನ್ಮನ್ಸ ನಮ್ ಚಿನ್ನ ಅದು ಮದ್ವೆ ಮನ್ಯಾಗೊಂದು ಪಂಚಾಂಗಿ ಗಿಣಿಯುತ್ತು ಹಾಗೆ ನಿನ್ನ ಕಚ್ತು ದ್ಯಾವರಾಣೆ ದ್ಯಾವರಾಣೆ. ಯಾಕತ್ತೀಯ ನಿಮ್ಗೆ ಆಸಕ್ತ ನನ್ ವಾಸು ಇಯ್ಯ ಮೋಸ ಮಾಡ್ತೀಯ ಆ ಪಂಚರಂಗಿ ಗಿಣ್ತಾವೆ ಚಕ್ಕಂದ ಆಡ್ ಹೋಗು ನಮ್ ಬಾಗ್ಲ ಯಾವಾಗ್ಲೂ ತೆಗಿಯಕ್ಕಿಲ್ಲ. ಪಾಪ ಛೆ ಇನ್ಯಾಗಿಂತ ತೆಪ್ಪು ನಿಜಂದಾಗ್ ಮಾಡ್ಲೇ ಬ್ಯಾಡ ತೆಪ್ಪಾಯ್ತು ಅಂತ ನೀ ಕೆನ್ನೆಗ್ ಹಾಕು ಕೆನ್ನೆಗ್ ಹಾಕು. ಗಂಡ ಹೆಂಡತಿ ಜಗಳ ಅದು ಉಂಡು ಮಲ್ಗೋ ಗಂಟ ದ್ಯಾವ್ರಾಂಡು ನಾ ದಾರಿ ತೆಪ್ಪೋಕಿಲ್ಲ ದ್ಯಾವ್ರಾಂಡು ನಾ ದಾರಿ ತೆಪ್ಪ.